ಶ್ರೀನಿವಾಸ ಅವರ ರಚನೆ ವೃಂದಗಾನದಲ್ಲಿದೆ ಮಾತೆ ಭಾರತ ಮಾತೆ. ಭಾರತ ಮಾತೆ ಮೊಳೆಯಲಿ ನಮ್ಮಿ ಬಾಳಿನಲಿ, ಲೋಕಕ್ಕೆ ದಾರಿಯ ತೋರಲಿ ನಮ್ಮಿ ಬಾಳುವೆ ನಾಳಿನಲಿ, ಲೋಕಕ್ಕೆ ದಾರಿಯ ತೋರಲಿ ನಮ್ಮಿ ಬಾಳುವೆ ನಾಳಿನಲಿ. ಇದೀಗ ಒಂದು ಪ್ರಕಟಣೆ. ಸ್ಮಾರ್ಟ್ ಪ್ಲಾನಿಂಗ್ ಮಾಡಿದಾಗ ಜೀವನದ ಕನಸುಗಳೆಲ್ಲ ನನಸಾಗುತ್ತೆ. ಎಲ್ ಐ ಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್, ನಿಮಗೆ ಡ್ಯುಯಲ್ ಬೆನಿಫಿಟ್ಸ್ ಕೊಡುವಂತಹ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ. ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ಹೆಚ್ಚು ಮಾಹಿತಿಗಾಗಿ ಎಲ್ ಐ ಸಿ ಏಜೆಂಟ್ ಅನ್ನು ಸಂಪರ್ಕಿಸಿ. ಎಲ್ ಐ ಸಿ ಹರ್ ಪಲ್ ಆಪ್ಕೆ ಸಾಥ್.